ಮನೆಯಲ್ಲಿ ತುಂಬಾ ಕಠಿಣವಾದ ಪ್ರಶ್ನೆ ಕೇಳಲಿರುವವರು ನಮ್ಮ ರೈತ ಬಾಂಧವ ಬಂಧು ರಮೇಶ್ ಅವರು. ನಮಸ್ಕಾರ ಫಾರ್ಮಿತರೇ, ಒಂದ್ ವೇಳೆ ಯಾರೇ ರೈತನ ಬಿತ್ತನೆ ಅಸಫಲವಾದ್ರೆ ಪ್ರಧಾನ ಮಂತ್ರಿ ಫಸಲು ವಿಮೆ ಯೋಜನೆಯಲ್ಲಿ ಇಂತಹ ನಷ್ಟಕ್ಕೆ ಸಹಾಯ ಸಿಗಬಹುದೇ? ರಮೇಶ್ ಅಣ್ಣ, ಎಷ್ಟೋ ವೇಳೆ ಹೀಗೆ ಕಂಡು ಬಂದಿದೆ ಅಂದ್ರೆ ಏನಾದರೂ ನೈಸರ್ಗಿಕ ಕಾರಣ, ಉದಾಹರಣೆಗೆ ಬರಗಾಲದಿಂದಾಗಿ ಬಹಳಷ್ಟು ರೈತರಿಗೆ ಬಿತ್ತನೆ ಮಾಡಲಾಗುವುದಿಲ್ಲ, ಆದರೂ ಬೀಜ ಬಿತ್ತನೆಗಾಗಿ ತುಂಬಾ ಖರ್ಚಾಗಿರುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ರೈತರಿಗೆ ಲಾಭ ದೊರೆಯಲೆಂದು ಇಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಂದು ವೇಳೆ ಯಾವುದೇ ಕ್ಷೇತ್ರದ 75% ಹೆಚ್ಚು ಕ್ಷೇತ್ರಫಲದಲ್ಲಿ ಬಿತ್ತನೆ ಆಗದಿದ್ದಲ್ಲಿ ಆ ಸಂದರ್ಭದಲ್ಲಿ ವಿಮೆಯ ಮೊತ್ತದ 25% ಮೊತ್ತವನ್ನು ಕೊಡುವ ವ್ಯವಸ್ಥೆ ಮಾಡಲಾಗಿದೆ. ಇದರಿಂದಾಗಿ ರೈತರಿಗೆ ಕೂಡಲೇ ಪರಿಹಾರ ಸಿಗುವುದು, ಅಂತೆಯೇ ಅವರು ಮುಂದಿನ ಬೆಳೆ ಸಿದ್ಧತೆ ಮಾಡಬಹುದಾಗಿದೆ. ಅಂದ್ರೆ ಒಂದು ವೇಳೆ ಫಸಲಿನ ವಿಮೆ 50,000 ರೂಪಾಯಿ ಇದ್ದರೆ ಮತ್ತು ಸರ್ಕಾರ ಬಿತ್ತನೆಯ ವೈಫಲ್ಯತೆಯನ್ನು ಘೋಷಣೆ ಮಾಡಿದ್ದರೆ ಆ ಕ್ಷೇತ್ರದ ಎಲ್ಲಾ ವಿಮೆದಾರ ರೈತರಿಗೆ 25% ಅಂದರೆ 12,000 ರೂಪಾಯಿಯನ್ನು ತುರ್ತು ಕ್ಲೇಮ್ ರೂಪದಲ್ಲಿ ಕೊಡಲಾಗುವುದೇ? ಹೌದು, ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿರಿ. ಇಂತಹ ಪರಿಸ್ಥಿತಿಯಲ್ಲಿ ಜಿಲ್ಲೆಯ ಅಧಿಕಾರಿ ವಿಮೆ ಕಂಪನಿಯೊಂದಿಗೆ ಸಮಾಲೋಚಿಸಿ ಈ ನಿರ್ಣಯ ಪಡೆಯಬಹುದು. ಬಜಾಜ್ ಅಲಿಯಾನ್ಸ್ ಜನರಲ್ ಇನ್ಶೂರೆನ್ಸ್ ಜೊತೆಗೆ ತಂದದಿ ಪ್ರಧಾನ ಮಂತ್ರಿ ಫಸಲು ವಿಮಾ ಯೋಜನೆ. ದೇಶದ ರೈತ ಮತ್ತೆ ಬೆಳೆಯುವನು, ಮಣ್ಣಲ್ಲಿ ಹೊಣ್ಣು. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ಫಾರ್ಮ್ ಮಿತ್ರ ಆಪ್ ಡೌನ್ಲೋಡ್ ಮಾಡಿ. ಬಜಾಜ್ ಅಲಿಯಾನ್ಸ್ ಜನರಲ್ ಇನ್ಶೂರೆನ್ಸ್ ಪ್ರಸ್ತುತಪಡಿಸುತ್ತಿದೆ ಫಸಲು ವಿಮೆಯ ಮೇಲೆ ಚರ್ಚೆ. ಮುಂದಿನ ಪ್ರಶ್ನೆ ರೈತ ಬಂಧು ವಿಜಯ್ ಅವರಿಂದ. ನನಗೆ ತಿಳಿದ ಮಟ್ಟಿಗೆ ಎಲ್ಲಾ ರೈತರು ಯಾವಾಗ್ಲೂ ಕೇಳುವ ಪ್ರಶ್ನೆ, ಒಂದು ವೇಳೆ ಋತುವಿನ ಮಧ್ಯೆ ಏನಾದರೂ ಆಪತ್ತು ಬಂದ್ರೆ ನಮಗೆ ನಷ್ಟ ತುಂಬಿಸಿ ಕೊಡ್ತೀರಾ ಫಾರ್ಮ್ ಮಿತ್ರಣ್ಣ? ಒಳ್ಳೆ ಪ್ರಶ್ನೆ. ಹಲವು ಬಾರಿ ಕಂಡು ಬರುತ್ತದೆ ಋತುವಿನ ಮಧ್ಯದಲ್ಲಿ ಅನುಮಾನವಾಗುತ್ತೆ ಕೆಲವು ಹವಾಮಾನದ ಕಾರಣದಿಂದಾಗಿ ಫಸಲಿಗೆ ದೊಡ್ಡ ನಷ್ಟ ಉಂಟಾಗಬಹುದೆಂದು. ಇಂತಹ ಸಂದರ್ಭದಲ್ಲಿ ರೈತರಿಗೆ ತುರ್ತು ಸಹಾಯ ದೊರೆಯುವ ಉದ್ದೇಶದಿಂದ ಸಂಪೂರ್ಣ ಕ್ಷೇತ್ರದ ಬೆಳೆಯ ಪರೀಕ್ಷಣೆ ಮಾಡಿ ಜಿಲ್ಲೆಯ ಅಧಿಕಾರಿ ಮಧ್ಯವರ್ತಿ ಆಪತ್ತನ್ನು ಘೋಷಣೆ ಮಾಡಬಹುದು. ಒಂದು ವೇಳೆ ಅನುಮಾನದಂತೆ ಫಸಲು ಉತ್ಪಾದನೆಯಲ್ಲಿ 50% ಹೆಚ್ಚು ನಷ್ಟ ಆಗುವ ಸಾಧ್ಯತೆ ಇದ್ದರೆ ಅದರ ಲಾಭ ಅಲ್ಲಿಯ ರೈತರಿಗೆ ಕೊಡಲಾಗುವುದು. ಅಂದ್ರೆ ಋತುವಿನ ಮಧ್ಯದಲ್ಲೂ ರೈತರಿಗೆ ಪ್ರಧಾನಮಂತ್ರಿ ಫಸಲು ಯೋಜನೆಯ ಅಡಿಯಲ್ಲಿ ಕ್ಲೇಮ್ ಕೊಡಬಹುದಾಗಿದೆ. ಹೌದು, ಇಲ್ಲಿ ವಿಷಯ ಗೊತ್ತಿರುವುದು ಅಗತ್ಯವಾಗಿದೆ. ಯಾವುದೇ ಪ್ರಕಾರದ ಕ್ಲೇಮ್ ಕೊಡಲಿಕ್ಕಾಗಿ ವಿಮೆ ಕಂಪನಿಗೆ ಸರ್ಕಾರದ ಅನುದಾನ ಪಡೆಯುವುದು ಅವಶ್ಯವಾಗಿದೆ. ಅಂದರೆ ಸಂಪೂರ್ಣ ಪ್ರೀಮಿಯಂ ಪಾವತಿಸಿದ ನಂತರವೇ ಕ್ಲೇಮ್ನ ಹಣ ಕೊಡಬಹುದಾಗಿದೆ. ರೈತ ಬಂಧು ಭಗಿನಿ ಅವರೇ, ನೀವು ಕೂಡಲೇ ಗೂಗಲ್ ಪ್ಲೇ ಸ್ಟೋರ್ನಿಂದ ಬಜಾಜ್ ಅಲಿಯಾನ್ಸ್ನ ಫಾರ್ಮ್ ಮಿತ್ರ ಆಪ್ ಡೌನ್ಲೋಡ್ ಮಾಡಿ ಮತ್ತು ಫಸಲಿನಿಂದ ಹಿಡಿದು ಹವಾಮಾನದವರೆಗೆ ಎಲ್ಲಾ ಮಾಹಿತಿ ಕೂಡಲೇ ಪಡೆಯಿರಿ. ಧನ್ಯವಾದಗಳು ವಿವೇಕ್ ರವರೇ. ಹಾಗಾದ್ರೆ ನಾವು ಮತ್ತೆ ಭೇಟಿಯಾಗೋಣ, ಹಾಗೂ ಕೆಲವು ಪ್ರಶ್ನೆಗಳಿಗೆ ಫಾರ್ಮ್ ಮಿತ್ರ ವಿವೇಕ್ ರವರ ಜೊತೆ ಉತ್ತರ ಹುಡುಕೋಣ. ಖಂಡಿತ ಕೇಳ್ತಾ ಇರಿ ನಮ್ಮ ಬಜಾಜ್ ಅಲಿಯಾನ್ಸ್ ಜನರಲ್ ಇನ್ಶೂರೆನ್ಸ್ ಫಸಲು ವಿಮೆಯ ಮೇಲೆ ಚರ್ಚೆ. ರೈತರ ದುಡಿಮೆ ತರುತ್ತೆ ಸಮೃದ್ಧಿ ಎಲ್ಲೆಡೆ, ಆದರೂ ನಿಸರ್ಗದ ಕೋಪಕ್ಕೆ ಆಗುತ್ತಾನೆ ಬಲಿ. ಅದಕ್ಕಾಗಿ ನಾವು ಹೇಳ್ತೀವಿ, ಅದಕ್ಕಾಗಿ ನಾವು ಎತ್ತೀವಿ ನಿಮ್ಮ ಸಂಪೂರ್ಣ ರಕ್ಷಣೆಗೆ, ನಿಮ್ಮ ಸಂಪೂರ್ಣ ರಕ್ಷಣೆಗೆ. ಅದಕ್ಕಾಗಿ ನಾವು ಹೇಳ್ತೀವಿ, ಅದಕ್ಕಾಗಿ ನಾವು ಎತ್ತೀವಿ ನಿಮ್ಮ ಸಂಪೂರ್ಣ ರಕ್ಷಣೆಗೆ, ನಿಮ್ಮ ಸಂಪೂರ್ಣ ರಕ್ಷಣೆಗೆ. ಯೋಚಿಸಿ ಸಮಾಲೋಚಿಸಿ ಮಾಡುವ ತಯಾರಿ, ಭಾಗ್ಯದಿಂದ ಧೈರ್ಯದಿ ಸಾಗುವುದು ಸವಾರಿ. ಬಿಡಿ ಚಿಂತೆ ಎಂತೆಲ್ಲ ಅಸಹಾಯಕತೆ, ನಿಮ್ಮ ಸಂಪೂರ್ಣ ರಕ್ಷಣೆಗೆ. ಬಜಾಜ್ ಅಲಿಯಾನ್ಸ್ ಜನರಲ್ ಇನ್ಶೂರೆನ್ಸ್ ಜೊತೆಗೆ ತಂದಿದೆ ಪ್ರಧಾನ ಮಂತ್ರಿ ಫಸಲು ವಿಮಾ ಯೋಜನೆ. ದೇಶದ ರೈತ ಮತ್ತೆ ಬೆಳೆಯುವನು, ಮಣ್ಣಲ್ಲಿ ಹೊಣ್ಣು. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ಫಾರ್ಮ್ ಮಿತ್ರ ಆಪ್ ಡೌನ್ಲೋಡ್ ಮಾಡಿ.